ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಶ್ರೀರಾಮಕೃಷ್ಣರು ಭಾಗವತ ಕಥೆಯನ್ನು ಕೇಳ್ತಾ ಇದ್ದಾರೆ. ಭಾಗವತ ಪಂಡಿತ ಕಳೆದ ಶನಿವಾರ ಸತ್ಯ ಹರಿಶ್ಚಂದ್ರನ ಕಥೆಯನ್ನ ಹೇಳಿದ್ದ. ಈಗ ಉದ್ಧವನ ಕಥೆಯನ್ನು ಹೇಳ್ತಾ ಇದ್ದಾರೆ. ಪಂಡಿತ ಪಡಿಸ್ತಾ ಇದ್ದಾನೆ. ಉದ್ಧವ ಬೃಂದಾವನಕ್ಕೆ ಬಂದಾಗ ಗೋವಳರು ಮತ್ತು ಗೋಪಿಯರು ಅತ್ಯಾತುರತೆಯಿಂದ ಓಡಿ ಬಂದು ಆತನನ್ನು ಸಂಧಿಸಿ ಕೇಳಿದರು, ನಮ್ಮ ಕೃಷ್ಣ ಹೇಗಿದ್ದಾನೆ? ಏನೋ ಆತ ನಮ್ಮನ್ನು ಎಂದಾದರೂ ಸ್ವಲ್ಪ ಜ್ಞಾಪಿಸಿಕೊಳ್ಳುತ್ತಿರುವನೆ, ಅಥವಾ ನಮ್ಮನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟನೆ? ಹೇಗೆಂದು ವಿಚಾರಿಸಿ ಅವರಲ್ಲಿ ಕೆಲವರು ಸುಮ್ಮನೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಇನ್ನು ಕೆಲವರು ಆತನನ್ನು ಬೃಂದಾವನದ ವಿವಿಧ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಹೇಳಲಾರಂಭಿಸಿದರು, ಈ ಸ್ಥಳದಲ್ಲಿ ಶ್ರೀಕೃಷ್ಣ ಗೋವರ್ಧನ ಧಾರಣೆ ಮಾಡಿದ, ಇಲ್ಲಿ ಈ ಸ್ಥಳದಲ್ಲಿ ಧೇನುಕಾಸುರನನ್ನು ವಧಿಸಿದ, ಇಲ್ಲಿ ಈ ಸ್ಥಳದಲ್ಲಿ ಶಕಟಾಸುರನನ್ನು ಕೊಂದ, ಅಲ್ಲಿ ಆ ಹುಲ್ಲುಗಾವಲಿನಲ್ಲಿ ಗೋವುಗಳನ್ನು ಮೇಯಿಸುತ್ತಿದ್ದ, ಯಮುನೆಯ ಈ ತೀರದಲ್ಲಿ ಗೋಪಿಯರೊಡನೆ ವಿಹರಿಸಿದ, ಇಲ್ಲಿ ಗೋವಳರೊಡನೆ ಆಟವಾಡಿದ. ಉದ್ಧವ ಆ ಗೋಪಿಕಾ ಸ್ತ್ರೀಯರಿಗೆ ಹೇಳಿದ, ನೀವು ಕೃಷ್ಣನಿಗಾಗಿ ಇಷ್ಟೊಂದು ಕಾತರರಾಗಿದ್ದೀರಲ್ಲ ಯಾಕೆ? ಆತ ಸರ್ವಭೂತಗಳಲ್ಲಿಯೂ ಇದ್ದಾನೆ, ಆತ ಸಾಕ್ಷಾತ್ ಭಗವಂತನೇ, ಆತ ಅಂತರ್ಯಾಮಿಯಾಗಿಲ್ಲದ ವಸ್ತುವೇ ಇಲ್ಲ. ಆಗ ಗೋಪಿಕಾ ಸ್ತ್ರೀಯರು ಹೇಳಿದರು, ನಮಗೆ ಅದೊಂದು ಅರ್ಥವಾಗುವುದಿಲ್ಲ, ನಮಗೆ ಓದು ಬರಹ ಏನೂ ಗೊತ್ತಿಲ್ಲ, ನಮಗೆ ಕೇವಲ ಬೃಂದಾವನದ ಕೃಷ್ಣ ಮಾತ್ರ ಗೊತ್ತು, ಇಲ್ಲಿ ಆತ ಅನೇಕ ವಿಧವಾಗಿ ಕ್ರೀಡಿಸಿ ಹೋಗಿದ್ದಾನೆ. ಉದ್ಧವ ಹೇಳಿದ, ಆತ ಸಾಕ್ಷಾತ್ ಭಗವಂತನೇ, ಆತನ ಧ್ಯಾನ ಮಾಡಿದರೆ ಮತ್ತೆ ಜನ್ಮವೆತ್ತಬೇಕಾಗಿರುವುದಿಲ್ಲ, ಮುಕ್ತಿ ದೊರೆತು ಬಿಡುತ್ತದೆ. ಆಗ ಗೋಪಿಕಾ ಸ್ತ್ರೀಯರು ಹೇಳಿದರು, ನಮಗೆ ಮುಕ್ತಿ ಎಂಬ ವಿಷಯವೇ ತಲೆಗೆ ಹತ್ತುವುದಿಲ್ಲ, ನಮಗೆ ಈ ಮುಕ್ತಿ ಎಂಬ ವಿಷಯ ತಲೆಗೆ ಹತ್ತುವುದಿಲ್ಲ, ನಮಗೆ ನಮ್ಮ ಪ್ರಾಣಪ್ರಿಯನಾದ ಶ್ರೀಕೃಷ್ಣ ಮಾತ್ರ ಬೇಕು. ಶ್ರೀರಾಮಕೃಷ್ಣರು ಈ ವಾದವನ್ನು ಏಕಾಗ್ರಚಿತ್ತದಿಂದ ಕೇಳಿದರು. ಬಳಿಕ ಹೇಳಿದರು, ಹೌದು, ಗೋಪಿಯರು ಹೇಳಿದ್ದು ಸರಿ. ಮಾಸ್ಟರ್ ಮಹಾಶಯ, ಆ ಭಾಗವತ ಪಂಡಿತ ಹೇಳಿದಂತಹ ಕಥೆಯ ಈ ಭಾಗವನ್ನ ಮಾತ್ರ ಬರೆದಿಟ್ಟಿದ್ದಾನೆ. ಸುಮಾರು ಒಂದು ಗಂಟೆಯ ಅವಧಿಯಲ್ಲಿ ಎಷ್ಟೋ ಓದಿದ್ದ ಅವನು, ಎಷ್ಟೋ ಹೇಳಿದ್ದ ಅವನು, ಆದರೆ ಈ ಭಾಗವನ್ನು ಮಾತ್ರ ತನ್ನ ಈ ವಚನವೇದದಲ್ಲಿ ಬರೆದಿಟ್ಟಿದ್ದಾನೆ, ದಾಖಲು ಮಾಡಿ ಇಟ್ಟಿದ್ದಾನೆ. ಕಾರಣ, ಈ ಮಾತನ್ನು ಹೇಳಿದಾಗ ಶ್ರೀರಾಮಕೃಷ್ಣರು ಹೇಳಿದ್ರು, ಹೌದು, ಗೋಪಿಯರು ಹೇಳಿದ್ದು ಸರಿ ಅಂತ. ಗೋಪಿಯರು ಹೇಳಿದ್ದು ಏನು ಸರಿ? ಗೋಪಿಯರು ಹೇಳಿದ್ರು, ಆ ಮುಕ್ತಿಯ ಧರ್ತಕ್ಕಂಥ ಆ ಮಾತೆಲ್ಲ ನಮ್ಮ ತಲೆಗೆ ಹೊಳೆಯೋದಿಲ್ಲ, ನಮಗೆ ನಮ್ಮ ಪ್ರಾಣಪ್ರಿಯನಾದ ಶ್ರೀಕೃಷ್ಣ ಮಾತ್ರ ಬೇಕು, ಅವನು ಸರ್ವವ್ಯಾಪಿ, ಅವನು ಪರಮಾತ್ಮ, ಅವನು ಅಂತರ್ಯಾಮಿ ಇತ್ಯಾದಿ ಮಾತುಗಳೆಲ್ಲ ನಮಗೆ ಬೇಕಿಲ್ಲ. ಆ ತತ್ವಶಾಸ್ತ್ರ ಎಲ್ಲ ನಮಗೆ ಬೇಕಿಲ್ಲ, ನಮಗೆ ಬೇಕಾದಿಷ್ಟೇ ನಮ್ಮ ಕೃಷ್ಣ. ನಮ್ಮ ಕೃಷ್ಣ ನಮ್ಮ ಜೊತೆಲಿರಬೇಕು, ಅವನು ಮಾತ್ರ ನಮಗೆ ಬೇಕು ಅಂತನ್ನುವ ಈ ಮಾತನ್ನು ಶ್ರೀರಾಮಕೃಷ್ಣರು ವಿಶೇಷವಾಗಿ ಗ್ರಹಿಸಿ ಸಾರ ಇರುವುದು ಇಲ್ಲಿ. ಆ ಭಗವಂತ ನನ್ನವನೇ ಅಂತ ಹೇಳ್ತಕ್ಕಂಥ ಒಂದು ಆತ್ಮೀಯ ಭಾವ ಅದು ಬಹಳ ಪ್ರಧಾನ ಅನ್ನೋದನ್ನ ಎತ್ತಿ ತೋರಿಸಿಕೊಡ್ತಾ ಇದ್ದಾರೆ. ಹೌದು, ಗೋಪಿಕಾ ಸ್ತ್ರೀಯರು ಹೇಳಿದ್ದು ಸರಿ ಅಂತ. ಏನು ಹೇಳಿದ್ರು ಗೋಪಿಕಾ ಸ್ತ್ರೀಯರು, ನಮಗೆ ನಮ್ಮ ಪ್ರಾಣಪ್ರಿಯನಾದ ಶ್ರೀಕೃಷ್ಣ ಮಾತ್ರ ಬೇಕು. ಅವನು ವಿಶ್ವವ್ಯಾಪಿ ಇರಬಹುದು, ಆದರೆ ನಮಗೆ ಅವನು ನಮ್ಮ ಪ್ರಾಣಪ್ರಿಯನಾದ ಕೃಷ್ಣ. ಮೂರ್ತಿಮತ್ತಾದಂತಹ ಶ್ರೀಕೃಷ್ಣ, ಬಿಳ್ಳಂಗೋವಿ ಶ್ರೀಕೃಷ್ಣ, ನವಿಲುಗೊರಿಯ ಶ್ರೀಕೃಷ್ಣ, ಗೊಲ್ಲ ಶ್ರೀಕೃಷ್ಣ, ಅವನೇ ಬೇಕು ನಮಗೆ. ಇದು ಬಹಳ ದೊಡ್ಡ ಮಾತು, ಮುಂದೆ ಶ್ರೀರಾಮಕೃಷ್ಣರ ವಿವರದಿಂದ ಗೊತ್ತಾಗುತ್ತೆ. ಸಕಲ ಭುವನವಿದು ಶ್ಯಾಮಮಯ ಗಿರಿಧರ ನೆನ್ನಯ ಪ್ರಾಣಪ್ರಿಯ. ಹೇಳಿ. ಸಕಲ ಭುವನವಿದು ಶ್ಯಾಮಮಯ ಗಿರಿಧರ ನೆನ್ನಯ ಪ್ರಾಣಪ್ರಿಯ. ಸಕಲ ಭುವನ ವಿದು ಶ್ಯಾಮಮಯ ಸಕಲ ಭುವನ ವಿದು ಶ್ಯಾಮಮಯ ಗಿರಿಧರ ನೆನ್ನಯ ಪ್ರಾಣಪ್ರಿಯ. ಗಿರಿಧರ ನೆನ್ನಯ ಪ್ರಾಣಪ್ರಿಯ. ಸಕಲ ಭುವನ ವಿದು ಶ್ಯಾಮಮಯ ಸಕಲ ಭುವನ ವಿದು ಶ್ಯಾಮಮಯ ಗಿರಿಧರ ನೆನ್ನಯ ಪ್ರಾಣಪ್ರಿಯ. ಗಿರಿಧರ ನೆನ್ನಯ ಪ್ರಾಣಪ್ರಿಯ. ಸಕಲ ಭುವನ ವಿದು ಶ್ಯಾಮಮಯ ಸಕಲ ಭುವನ ವಿದು ಶ್ಯಾಮಮಯ ಸಕಲ ಭುವನ ವಿದು ಶ್ಯಾಮಮಯ ಗಿರಿಧರ ನೆನ್ನಯ ಪ್ರಾಣಪ್ರಿಯ. ಗಿರಿಧರ ನೆನ್ನಯ ಪ್ರಾಣಪ್ರಿಯ. ಸಕಲ ಭುವನ ವಿದು ಶ್ಯಾಮಮಯ ಸಕಲ ಭುವನ ವಿದು ಶ್ಯಾಮಮಯ ಗಿರಿಧರ ನೆನ್ನಯ ಪ್ರಾಣಪ್ರಿಯ. ಗಿರಿಧರ ನೆನ್ನಯ ಪ್ರಾಣಪ್ರಿಯ. ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಗಿರಿಧರ ನಿನ್ನಯ ಪ್ರಾಣ ಪ್ರಿಯ ಗಿರಿಧರ ನಿನ್ನಯ ಪ್ರಾಣ ಪ್ರಿಯ ಸಕಲ ಭುವನ ವಿದುಷಾಮಮಯ ಸಕಲ ಭುವನ ವಿದುಷಾಮಮಯ ಗಿರಿಧರನೆನ್ನಯ ಪ್ರಾಣ ಪ್ರಿಯ ಗಿರಿಧರನೆನ್ನಯ ಪ್ರಾಣ ಪ್ರಿಯ ಪ್ರಾಣ ಕಿತ್ಕೊಂಡು ಹಾಡಬೇಕು. ಒಂದು ಬಗೆಯ ಸಂಕೋಚ ಇಂಕೋಚ ಏನು ಇರಬಾರ್ದು. ಆಮೇಲೆ ಇನ್ನು ಸ್ವಲ್ಪ ನಾಲ್ಗೆ ಚುರುಕಾಗಬೇಕು. ವೇಗ ವೇಗ ಹೆಚ್ಚಿಸಿದಾಗ ಆ ವೇಗಕ್ಕೆ ತಕ್ಕಂತೆ ಹಾಡುವಂತೆ ನಾಲ್ಗೆಯನ್ನು ಚುರುಕುಗೊಳಿಸಬೇಕು. ಯಾರ್ಯಾರಿಗೋ ಏನೇನೋ ಅನ್ನೋದಕ್ಕೆ ಚುರುಕುಗೊಳಿಸ್ತೀವಲ್ಲ, ಅದ್ರ ಬದಲು ಇದು ಒಳ್ಳೆಯದು ಇರಲಿ. ಮುಖ್ಯ ವಿಷಯಕ್ಕೆ ಬರೋಣ. ಹೌದು, ಗೋಪಿಯರ್ ಹೇಳಿದ್ದು ಸರಿ. ಪ್ರಾಣಪ್ರಿಯ ಪರಮಾತ್ಮ, ಪ್ರಾಣಪ್ರಿಯ ಕೃಷ್ಣ, ಪ್ರಾಣಪ್ರಿಯ ಅಂತನ್ನುವ ಮಾತನ್ನು ಶ್ರೀರಾಮಕೃಷ್ಣರು ಹೇಳಿ ಈಗ ಆ ಗೋಪಿಕಾ ಸ್ತ್ರೀಯರು ಒಂದು ವಿಷಯ ಹೇಳಿದ್ರಲ್ಲ, ನಮಗೆ ಮುಕ್ತಿ ಎಂಬ ವಿಷಯ ತಲೆಗೆ ಹತ್ತುವುದಿಲ್ಲ ಅಂತ ಮುಕ್ತಿಯನ್ನು ಅವರು ಇಷ್ಟಪಡೋದೇ ಇಲ್ಲ. ಅವರಿಗೆ ಬೇಕು ಭಕ್ತಿ. ಆದರೆ ಮುಕ್ತಿ ಹೆಚ್ಚೋ ಭಕ್ತಿ ಹೆಚ್ಚೋ, ಎಷ್ಟೋ ಜನರಿಗೆ ಮುಕ್ತಿಯೇ ಬಹಳ ಹೆಚ್ಚು. ಕಾರಣ ಸಂಸಾರ ತಾಪತ್ರ ಇದ್ರಲ್ಲಿ ಅಷ್ಟೊಂದು ತೊಳಲಾಡಿಬಿಟ್ಟಿರ್ತಾರೆ, ಸದ್ಯ ಮುಕ್ತಿ ಸಿಕ್ಕಿಬಿಟ್ರೆ ಸಾಕು ಅಂತ. ಈ ಭಕ್ತಿ ಗಿಕ್ತಿ ಎಲ್ಲ ಯಾತಕ್ಕೆ ಸುಮ್ಮನೆ? ಭಗವಂತ ಹೇಳಿದಂತೆ ಕುಣಿಯಬೇಕಾಗುತ್ತೆ ಅಂತನ್ನುವ ಬುದ್ಧಿಯಿಂದ ಇರಬಹುದು, ಅಂತೂ ಭಕ್ತಿಯ ರುಚಿ ಅವರಿಗೆ ಗೊತ್ತಿಲ್ಲ. ಆದರೆ ಭಗವಂತ ಭಕ್ತಿಯನ್ನ ಅತ್ಯಂತ ಸುಲಭವಾಗಿ ಕೊಟ್ಟುಬಿಡಬಲ್ಲನಂತೆ. ಮುಕ್ತಿಯನ್ನ ಅತ್ಯಂತ ಸುಲಭವಾಗಿ ಕೊಟ್ಟುಬಿಡಬಲ್ಲನಂತೆ, ಆದರೆ ಭಕ್ತಿಯನ್ನು ಮಾತ್ರ ಕೊಡಲೊಲ್ಲೇ ಅಂತ ಹೇಳ್ತಾ ಇದ್ದಾನೆ. ಆ ಭಕ್ತಿಯೇ ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆಂದರೆ ಭಕ್ತಿ ಪರಾಧೀನ ಭಗವಂತ, ಭಕ್ತ ಪರಾಧೀನ ಭಗವಂತ. ಭಕ್ತಿಯನ್ನು ಏನಾದರೂ ಕೊಟ್ಟುಬಿಟ್ಟ ಅಂತಂದರೆ ಆ ಭಕ್ತನಕ್ಕೆ ಅನುಸಾರವಾಗಿ ಅವನು ನಡೆದುಕೊಳ್ಳಬೇಕಾಗುತ್ತೆ, ಭಕ್ತ ಹೇಳಿದಂತೆ ಕುಣಿದಾಡಬೇಕಾಗುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಭಾವಭರಿತರಾಗಿ ತಮ್ಮ ಅತ್ಯಂತ ಪ್ರಿಯವಾದ ಈ ಹಾಡನ್ನು ಹಾಡ್ತಾ ಇದ್ದಾರೆ. ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು, ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು, ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆನು. ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು, ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆನು. ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು. ಪರಿಶುದ್ಧ ಪ್ರೇಮವನು ಪಡೆದ ಆ ಜಗವಾದ್ಯ, ಪರಿಶುದ್ಧ ಪ್ರೇಮವನು ಪಡೆದ ಆ ಜಗವಾದ್ಯ, ಪರಿಶುದ್ಧ ಪ್ರೇಮವನು ಪಡೆದ ಆ ಜಗವಾದ್ಯ, ಮೂರು ಲೋಕವ ಮೇಟಿ ನಿಲ್ಲುವವನು ಮುಕ್ತಿ ಪದವನು ನೀಡಲೇ ನಗೆ ಮನವಿದ್ದರು ಕೇಳು ಚಂದ್ರಾವಳಿ ದಿಟದೊಲವ ಬಣ್ಣಿಸುವೆ ಕೇಳು ಚಂದ್ರಾವಳಿ ದಿಟದೊಲವ ಬಣ್ಣಿಸುವೆ ಮುಕ್ತಿಗಿಂತಲೂ ಭಕ್ತಿ ಅಪರೂಪವು ಆ ಭಕ್ತಿಗೊಲಿದು ನಾ ಪಾತಾಳ ಲೋಕದಲ್ಲಿ ಆ ಭಕ್ತಿಗೊಲಿದು ನಾ ಪಾತಾಳ ಲೋಕದಲ್ಲಿ ಬಲಿಯ ಬಾಗಿಲ ಕಾಯಲೊತ್ತಿರುವೆನು ಮುಕ್ತಿ ನೀಡಲೇ ನಗೆ ಮನವಿದ್ದರು ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆನು ಮುಕ್ತಿ ಪದವನು ನೀಡಲೇ ನಗೆ ಮನವಿದ್ದರು ಪಲ್ಲಿ ಬೃಂದಾವನದಿ ಅಂತದಿಟದೊಲವಿಹುದು ಪಲ್ಲಿ ಬೃಂದಾವನದಿ ಅಂತದಿಟದೊಲವಿಹುದು ಗೋಪ ಗೋಪಿಯರೆದೆಯ ಗುಟ್ಟಿನಲ್ಲಿ ಅಭಕ್ತಿಗಾಗಿಯೇ ನಂದ ಗೃಹದಲ್ಲಿ ಬೆಳೆದು ಅಭಕ್ತಿಗಾಗಿಯೇ ನಂದ ಗೃಹದಲ್ಲಿ ಬೆಳೆದು ಆಭಾರವನು ಹೊತ್ತೆ ನಾ ತಲೆಯಲಿ ಮುಕ್ತಿ ಪದವನು ನೀಡಲೇ ನಗೆ ಮನವಿದ್ದರು ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆನು ಮುಕ್ತಿ ಪದವನು ನೀಡಲೇ ನಗೆ ಮನವಿದ್ದರು ಶ್ರೀರಾಮಕೃಷ್ಣರು ಭಾಗವತ ಪಂಡಿತನಿಗೆ ಹೇಳಿದರು ಗೋಪಿಯರದು ಪ್ರೇಮಾ ಭಕ್ತಿ ಅವ್ಯಭಿಚಾರ ಭಕ್ತಿ ನಿಷ್ಠಾ ಭಕ್ತಿ ವ್ಯಭಿಚಾರ ಭಕ್ತಿ ಎಂಬುದು ಯಾವುದು ಗೊತ್ತೇ ಜ್ಞಾನಮಿಶ್ರ ಭಕ್ತಿ ಉದಾಹರಣೆಗೆ ಕೃಷ್ಣನೇ ಎಲ್ಲವೂ ಆಗಿದ್ದಾನೆ ಆತನೇ ಪರಬ್ರಹ್ಮ ಆತನೇ ರಾಮ ಆತನೇ ಶಿವ ಆತನೇ ಶಕ್ತಿ ಎಂಬ ಭಾವನೆ ಇದಿಷ್ಟು ಭಾಗ ಜ್ಞಾನ ಪ್ರೇಮಾ ಭಕ್ತಿಯಲ್ಲಿ ಈ ಜ್ಞಾನ ಮಿಶ್ರಿತವಾಗಿಲ್ಲ ಒಮ್ಮೆ ಹನುಮಂತ ದ್ವಾರಕೆಗೆ ಬಂದು ಕೇಳಿದ ಸೀತಾರಾಮರನ್ನು ನೋಡಬೇಕು ಎಂದು ಶ್ರೀಕೃಷ್ಣ ರುಕ್ಮಿಣಿಗೆ ಹೇಳಿದ ನೀನು ಸೀತೆಯ ರೂಪವನ್ನು ತಾಳು ಇಲ್ಲದಿದ್ರೆ ಹನುಮಂತ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಶ್ರೀರಾಮಕೃಷ್ಣರು ಇಲ್ಲಿ ವ್ಯಭಿಚಾರ ಭಕ್ತಿ ಅವ್ಯಭಿಚಾರ ಭಕ್ತಿಯ ವಿವರಣೆಯನ್ನು ಕೊಡ್ತಾ ಇದ್ದಾರೆ ವಿವರಣೆ ಅವ್ಯಭಿಚಾರಿಣಿ ಭಕ್ತಿ ಅಂತ ಹೇಳ್ತಕ್ಕಂತಹ ಮಾತು ಬಹಳ ಪ್ರಸಿದ್ಧವಾದದ್ದು ಇದನ್ನ ಶಾಸ್ತ್ರಗಳಲ್ಲೆಲ್ಲ ವಿಶೇಷವಾಗಿ ಬಳಸ್ತಾ ಇದ್ದಾರೆ ಪರಮ ಏಕಾಗ್ರತೆಯನ್ನು ನಾವು ನಮ್ಮ ಸಾಧನೆಯಲ್ಲಿ ತಂದುಕೊಳ್ಬೇಕಾದ್ರೆ ಯಾವ ಒಂದು ಏಕಾಗ್ರತೆಯ ತುದಿಯಲ್ಲಿಯೇ ಸಾಕ್ಷಾತ್ಕಾರ ಅಂತ ಹೇಳ್ತಕ್ಕಂಥದ್ದು ಇದೆಯೋ ಏಕಾಗ್ರತೆ ಅಂದರೆ ಮನಸ್ಸಿನ ತುದಿ ಮನಸ್ಸಿನ ಏಕಮುಖತೆ ಆ ಏಕಾಗ್ರತೆಯ ತುದಿಯಲ್ಲಿಯೇ ಈ ಸಾಕ್ಷಾತ್ಕಾರ ಇರತಕ್ಕಂಥದ್ದು ಅಂತಹ ಏಕಾಗ್ರತೆಯನ್ನು ನಾವು ಪಡೆಯಬೇಕಾದ್ರೆ ಏಕನಿಷ್ಠೆ ಇರಬೇಕಾಗುತ್ತೆ ಇದನ್ನ ಸರ್ವಶಾಸ್ತ್ರಗಳು ಸರ್ವಸಂತರೂ ಒಪ್ಪಿದ್ದಾರೆ ಅವತಾರ ಪುರುಷರು ಬಂದಾಗಲೆಲ್ಲ ಈ ಮಾತನ್ನು ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರವೇ ಶ್ರೀಕೃಷ್ಣ ಹೇಳಿದ್ದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ ಮಾಂ ಏಕಂ ಶರಣಂ ವ್ರಜ ನನ್ನೊಬ್ಬನನ್ನು ಒಬ್ಬನಿಗೆ ಶರಣಾಗು ಅಲ್ಲಿ ಇಲ್ಲಿ ಶರಣಾಗೋದಕ್ಕೆ ಹೋಗಬೇಡ ಅಂತ ಈ ಹಾಳಾದ ಮನಸ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತದೆ ಅಶಿಕ್ಷಿತವಾದಂತಹ ಮನಸ್ಸು ಆದ್ರಿಂದ, ಅಶುದ್ಧವಾದಂತಹ ಮನಸ್ಸು ಆದ್ರಿಂದ, ಶ್ರೀರಾಮಕೃಷ್ಣ ಭಾಷೆಯಲ್ಲಿ ಹೇಳೋದಿದ್ರೆ ಮನೆ ನೊಣದೋಪಾದಿಯಲ್ಲಿರುವಂತಹ ಒಂದು ಮನಸ್ಸಾದ್ರಿಂದ ಅದು ಆಗಾಗ ಸಿಹಿ ತಿಂಡಿಯ ಮೇಲೂ ಕುಳಿತುಕೊಳ್ತದೆ, ಆಗಾಗ ಹೂವಿನ ಮೇಲೂ ಕುಳಿತುಕೊಳ್ತದೆ, ಆಗಾಗ ಹಲಸಿನ ಮೇಲೂ ಕುಳಿತುಕೊಳ್ತದೆ. ಅದು ಬೇರೆ ವಿಚಾರ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಈ ವ್ಯಭಿಚಾರ ಭಕ್ತಿಗೆ ಕೊಟ್ಟ ವರ್ಣನೆಯನ್ನು ನೋಡಿದ್ರೆ ಇನ್ನಷ್ಟು ಆಶ್ಚರ್ಯವಾಗ್ತದೆ ನಮಗೆ. ಉದಾಹರಣೆ ಕೊಡ್ತಾ ಹೇಳ್ತಾರೆ, ಕೃಷ್ಣನೇ ಎಲ್ಲವೂ ಆಗಿದ್ದಾನೆ, ಆತನೇ ಪರಬ್ರಹ್ಮ, ಆತನೇ ರಾಮ, ಆತನೇ ಶಿವ, ಆತನೇ ಶಕ್ತಿ ಅಂತನ್ನುವ ಈ ಭಾವ ಇದ್ಬಿಟ್ರೆ ಅದು ವ್ಯಭಿಚಾರಿಣಿ ಭಕ್ತಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಈ ಮಾತು ಅರ್ಥ ಆಗ್ಬೇಕಾದ್ರೆ ಶ್ರೀರಾಮಕೃಷ್ಣರ ಧಾಟಿಯಲ್ಲಿ ನಮಗೆ ಸಾಕಷ್ಟು ಪರಿಚಯ ಇರಬೇಕಾಗುತ್ತದೆ. ನಾವು ಎಲ್ಲ ದೇವರು ಒಂದೇ ಅಂತ ಹೇಳ್ತಕ್ಕಂಥ ಭಾವದಿಂದ ಎಲ್ರಿಗೂ ಕೈ ಮುಗಿಯತಕ್ಕಂಥ ಅಭ್ಯಾಸ ಉಳ್ಳವರಾಗಿದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಏಕನಿಷ್ಠೆಗೆ ಇದು ಸರಿ ಬರೋದಿಲ್ಲ ಅಂತ. ನಮ್ಮ ರಾಮ ರಾಮನಾಗಿಯೇ ಇರಬೇಕು, ಇವನ ಅವನು ಕೃಷ್ಣನಾಗಬಾರದು. ನಮ್ಮ ಕೃಷ್ಣ ಕೃಷ್ಣನಾಗಿಯೇ ಇರಬೇಕು, ಇವನ ಅವನು ರಾಮನಾಗಬಾರದು. ಹಾಗೇನಾದರೂ ಭಾವನೆ ತಂದುಕೊಂಡು ಬಿಟ್ರೆ ಅದು ವ್ಯಭಿಚಾರ ಭಕ್ತಿ ಆಗ್ತದೆ ಅಂತನ್ನುವ ಒಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಈ ಬಗೆಯ ವಿವರಣೆಯನ್ನು ಬಹುಶಃ ಜಗತ್ತು ಕೇಳಿದೆಯೋ ಇಲ್ವೋ ಇಲ್ಲಿವರೆಗೆ. ಜೊತೆಗೆ ಈ ವಿವರಣೆಯನ್ನು ಸಾಬೀತುಪಡಿಸೋದಕ್ಕೋಸ್ಕರ ಯಾವ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ? ಒಮ್ಮೆ ಹನುಮಂತ ದ್ವಾರಕೆಗೆ ಬಂದು ಕೇಳಿದ ಸೀತಾರಾಮರನ್ನು ನೋಡಬೇಕು ಅಂತ. ದ್ವಾರಕೆಗೆ ಬಂದು ಕೇಳಿದ ಹನುಮಂತ ಸೀತಾರಾಮರನ್ನು ನೋಡಬೇಕು ಅಂತ. ಹನುಮಂತ ಬಹಳ ಬುದ್ಧಿವಂತ ಅಂತನೂ ಮಾತಿದೆ. ಅವನು ದ್ವಾರಕೆಗೆ ಬಂದು ಸೀತಾರಾಮರನ್ನು ನೋಡಬೇಕು ಅಂತ ಇಷ್ಟಪಡೋದು ಬುದ್ಧಿವಂತಿಕೆಯ ಲಕ್ಷಣವೋ? ಅವನು ಅಯೋಧ್ಯೆ ಹೋಗಿ ಕೇಳಬೇಕಾಗಿತ್ತು. ಆದರೆ ಶ್ರೀ ಇದೊಂದು ಬಹಳ ಅದ್ಭುತ, ಇದು ಯಾವ ಗ್ರಂಥದಲ್ಲಿ ಇದೆಯೋ ಏನೋ, ಬಹುಶಃ ಶ್ರೀ ರಾಮಕೃಷ್ಣದೇ ಅಲ್ಲಿ ಕೃಷ್ಣನಾಗಿ ಇದ್ದಂತಹ ಸಂದರ್ಭದಲ್ಲಿ ಹನುಮಂತ ಬಂದು ಆ ರೀತಿಯಲ್ಲಿ ಕೇಳಿದ್ದ ಅಂತ ಕಾಣಿಸುತ್ತೆ. ಇದನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು? ಆ ಕತೆ ಬೇರೆ, ಆದರೆ ಇಲ್ಲಿ ಯಾವ ಕತೆ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಅದನ್ನು ಉದಾಹರಿಸಿ ಹೇಳ್ತಾ ಇದ್ದಾರೆ. ಹನುಮಂತ ಬಂದು ದ್ವಾರಕೆಗೆ ಬಂದು ಕೇಳ್ತಾ ಇದ್ದಾರೆ, ಸೀತಾರಾಮನ ದರ್ಶನ ಆಗ್ಬೇಕು ಇವತ್ತು ತನಗೆ ಅಂತ. ಶ್ರೀಕೃಷ್ಣ ಒಳಗಡೆ ದ್ವಾರಕೆಯಲ್ಲಿದ್ದಾನೆ, ಅವನಿಗೆ ಈ ವರ್ತಮಾನ ಬರ್ತದೆ. ಹನುಮಂತ ಬಂದು ಕೇಳ್ತಾ ಇದ್ದಾನೆ ಸೀತಾರಾಮನ ದರ್ಶನ ಆಗ್ಬೇಕು ಅಂತ. ತಕ್ಷಣ ಕೃಷ್ಣನಿಗೆ ಮಾತ್ರ ಅರ್ಥ ಆಗ್ತದೆ, ಬಾಕಿ ಉಳಿದವರಿಗೆ ಅರ್ಥ ಆಗುವುದಿಲ್ಲ. ಹನುಮಂತ ಅವನ ನಿಷ್ಠೆ ಏನು ಅಂತಂದ್ರೆ, ನಾನು ಆ ತ್ರೇತಾಯುಗದಲ್ಲಿ ಯಾವ ರೂಪದಿಂದ ಬಂದಿದ್ದೇನೋ ಅದೇ ರೂಪದಲ್ಲಿ ಅವನು ಕಾಣೋದಕ್ಕೆ ಇಷ್ಟಪಡ್ತಾನೆ. ಈ ಕೃಷ್ಣ ರೂಪದಿಂದ ಕಾಣೋಕೆ ಇಷ್ಟಪಡುತ್ತಿಲ್ಲ ಅವನ ಏಕನಿಷ್ಠೆ ಅಂತಹದ್ದು. ಅದಕ್ಕೋಸ್ಕರ ನಾನು ಕೃಷ್ಣ ರೂಪದಿಂದಲೇ ಹೋಗಬೇಕಾಗಿದೆ. ಓ ರುಕ್ಮಿಣಿ, ನೀನು ರುಕ್ಮಿಣಿ ರೂಪದಿಂದ ಬಂದ್ರೆ ಆಗೋದಿಲ್ಲ, ನೀನೀಗ ಪುನಃ ಸೀತೆ ಆಗು. ಈ ಮಾತಿನ ಮೂಲಕ ಆ ಏಕನಿಷ್ಠೆಯನ್ನ ಸಾಬೀತುಪಡಿಸುತ್ತಾರೆ, ಸ್ಪಷ್ಟಪಡಿಸುತ್ತಾರೆ ಶ್ರೀರಾಮಕೃಷ್ಣರು. ಎಲ್ಲ ದೇವರಿಗೂ ನಮಸ್ಕಾರ ಮಾಡಬೇಕು, ತಪ್ಪೇನಿಲ್ಲ. ಆದರೆ ಪ್ರೀತಿಯನ್ನು ಮಾತ್ರ ಆ ಇಷ್ಟ ದೇವತೆಗೆ ಮಾತ್ರ ಹರಿಸಬೇಕು ಅಂತ ಹೇಳತಕ್ಕಂಥದ್ದನ್ನ ಶ್ರೀರಾಮಕೃಷ್ಣ ಪದೇ ಪದೇ ಹೇಳ್ತಾ ಇರ್ತಾರೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಒಮ್ಮೆ ಪಾಂಡವರು ರಾಜಸೂಯ ಯಾಗವನ್ನು ಮಾಡಿದರು. ಆಗ ರಾಜರೆಲ್ಲರೂ ಕೂಡಿ ಯುಧಿಷ್ಠಿರನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಆತನಿಗೆ ಪ್ರಣಾಮ ಮಾಡಿದರು. ವಿಭೀಷಣ ಕೂಡ ಅಲ್ಲಿಗೆ ಬಂದಿದ್ದ. ದ್ವಾಪರ ಯುಗದಲ್ಲಿ ತ್ರೇತಾಯುಗದ ವಿಭೀಷಣ, ದ್ವಾಪರ ಯುಗದಲ್ಲಿ ತ್ರೇತಾಯುಗದ ಹನುಮಂತ ಬಂದಂತಹ ವರ್ತಮಾನವನ್ನು ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು ಈ ಕಲಿಯುಗದಲ್ಲಿ. ಹನುಮಂತ ಹೇಗೆ ಬರೋದಕ್ಕೆ ಸಾಧ್ಯ ಆಯಿತು, ವಿಭೀಷಣ ಹೇಗೆ ಬರೋದಕ್ಕೆ ಸಾಧ್ಯ ಆಯಿತು ಎಲ್ಲರೂ ತಿಳಿದುಕೊಳ್ಬೇಕು. ಹಲವಾರು ಚಿರಂಜೀವಿಗಳು ಅಂತನೋರಿದ್ದಾರೆ. ಅಶ್ವತ್ಥಾಮನು ಕೂಡ ಒಬ್ಬ ಚಿರಂಜೀವಿ, ಹಾಗೇನೇನೆ ಹನುಮಂತನು ಕೂಡ ಚಿರಂಜೀವಿ, ವಿಭೀಷಣನು ಕೂಡ ಚಿರಂಜೀವಿ. ಇವತ್ತಿಗೂ ಕೂಡ ವಿಭೀಷಣ ಇದ್ದಾನೆ. ಆ ಚಿರಂಜೀವಿ ಈ ಎಲ್ಲ ಕಾಲಗಳಲ್ಲೂ ಕೂಡ ಅವತಾರ ಪುರುಷರು ಬಂದಾಗಲೆಲ್ಲ ಭೇಟಿ ಕೊಡ್ತಕ್ಕಂಥದ್ದು. ಕೃಷ್ಣ ಇದ್ದಂತಹ ಆ ರಾಜಸೂಯ ಯಾಗದಲ್ಲಿ ವಿಭೀಷಣ ಕೂಡ ಬಂದಿದ್ದ. ವಿಭೀಷಣ ಮಾತ್ರ ಯಜ್ಞದಲ್ಲಿ ಪ್ರಮುಖ ವ್ಯಕ್ತಿಯಾದಂತಹ ಆ ಯುಧಿಷ್ಠಿರನಿಗೆ ಇತರ ಎಲ್ಲ ರಾಜರುಗಳು ಕೂಡ ತಮ್ಮ ಕಿರೀಟ ಸಮೇತ ನಮಸ್ಕಾರ ಮಾಡಿದರೂ ಕೂಡ ಈತ ಮಾತ್ರ ನಮಸ್ಕಾರ ಮಾಡಲಿಲ್ಲ. ಯಾತಕ್ಕಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ, ವಿಭೀಷಣ ಹೇಳಿದ್ದಂತೆ ನಾನು ಶ್ರೀಮನ್ನಾರಾಯಣನೊಬ್ಬನನ್ನು ಬಿಟ್ಟು ಬೇರೆ ಯಾರಿಗೂ ಪ್ರಣಾಮ ಮಾಡುವುದಿಲ್ಲ. ಆಗ ಶ್ರೀಕೃಷ್ಣನೇ ಯುಧಿಷ್ಠಿರನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದಂತೆ. ಆಗ ಮಾತ್ರವೇ ವಿಭೀಷಣ ಕಿರೀಟ ಸಮೇತ ಯುಧಿಷ್ಠಿರನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ ಅಂತ ಶ್ರೀರಾಮಕೃಷ್ಣರು ಈ ಕಥೆಯನ್ನು ನಮ್ಮ ಮುಂದೆ ಇಡ್ತಾರೆ. ಇಲ್ಲಿ ಶ್ರೀರಾಮಕೃಷ್ಣ ಯಾವುದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ? ಏಕನಿಷ್ಠೆ, ವಿಭೀಷಣನ ಏಕನಿಷ್ಠೆ. ವಿಭೀಷಣ ಯಾವ ಶ್ರೀಮನ್ನಾರಾಯಣನಿಗೆ ತನ್ನ ತಲೆಯನ್ನು ಬಗ್ಗಿಸಿದ್ದನೋ ಅವನಿಗೆ ಮಾತ್ರ ಬಗ್ಗಿಸುವುದೇ ವಿನಃ ಬಾಕಿ ಉಳಿದವರು ಯಾರಿಗೂ ಬಗ್ಗಿಸುವುದಿಲ್ಲದಿರತಕ್ಕಂತಹ ಮಾತನ್ನು ಹೇಳ್ತಾ ಇರೋದು. ಇದನ್ನು ನಿಷ್ಠಾಭಕ್ತಿ ನಿಷ್ಠಾಭಕ್ತಿ ಅಂತ ಶಾಸ್ತ್ರ ಹೇಳುತ್ತದೆ. ಶ್ರೀರಾಮಕೃಷ್ಣ ಮುಂದುವರಿತಾ ಹೇಳ್ತಾರೆ, ನಿಷ್ಠಾಭಕ್ತಿ ಯಾವ ರೀತಿಯದು ಗೊತ್ತೇ? ಇದು ಮನೆಯಲ್ಲಿ ಸೊಸೆಯ ವ್ಯವಹಾರದ ಹಾಗೆ. ಆಕೆ ಭಾವ, ಮೈದುನ, ಮಾಮ, ಗಂಡ ಎಲ್ಲರಿಗೂ ಕಾಲು ತೊಳೆಯುವುದಕ್ಕೆ ನೀರು, ಕೈ ಬಾಯಿ ಒರೆಸಿಕೊಳ್ಳುವುದಕ್ಕೆ ವಸ್ತ್ರ, ಕುಳಿತುಕೊಳ್ಳುವುದಕ್ಕೆ ಮಣೆ, ಇನ್ನೂ ಏನೇನೋ ರೀತಿಯಾಗಿ ಸೇವೆ ಮಾಡುತ್ತಾಳೆ. ಆದರೆ ತನ್ನ ಪತಿಯೊಡನೆ ಮಾತ್ರ ಬೇರೆ ಸಂಬಂಧ ಇಟ್ಕೊಂಡಿರುತ್ತಾಳೆ ಅಂತ ಹೇಳ್ತಾ ಮುಂದುವರಿಸ್ತಾರೆ. ಈ ಪ್ರೇಮ ಭಕ್ತಿಯಲ್ಲಿ ಅಹಂಕಾರ ಮಮಕಾರ ಎರಡು ಇವೆ ಅಂತ ಇನ್ನೊಂದು ವಿಚಾರ ಹೇಳ್ತಾ ಬರ್ತಾರೆ. ಇಲ್ಲಿವರೆಗೆ ಏನು ಹೇಳಿದ್ರು, ನಿಷ್ಠಾಭಕ್ತಿ ನಿಷ್ಠಾಭಕ್ತಿ ಅವ್ಯಭಿಚಾರಿಣಿ ಭಕ್ತಿ ಅಂತ. ಇದೊಂದು ಬಹಳ ಗಮನೀಯವಾದಂತಹ ಅಂಶ, ಮತ್ತೆ ಮತ್ತೆ ನಮ್ಮ ಮನಸ್ಸಿಗೆ ಮನನ ಮಾಡಿಸಬಹುದಾದಂತಹ ಅಂಶ. ನಮ್ಮ ಈ ಹಿಂದೂ ದೇಶದಲ್ಲಿ ಪತಿವ್ರತ ಧರ್ಮ ಸತಿವ್ರತ ಧರ್ಮ ಅಂತ ಹೇಳ್ತಕ್ಕಂಥದ್ದು ಎರಡು ಪ್ರಬಲವಾಗಿ ಬೆಳೆದುಕೊಂಡು ಬಂದಿದೆ. ಮದುವೆ ಆಗತಕ್ಕಂತಹದ್ದು ಅಂತ ಹೇಳ್ತಕ್ಕಂಥದ್ದು ಕೇವಲ ಭೋಗ ಜೀವನ ನಡೆಸೋದಕ್ಕಲ್ಲ, ವಿಶೇಷವಾದಂತಹ ಯಾವುದೋ ಒಂದು ಆದರ್ಶವನ್ನು ತಮ್ಮ ಜೀವನದಲ್ಲಿ ಅರಳಿಸಿಕೊಳ್ಳೋದಕ್ಕೆ. ಸಂಸಾರ ಜೀವನ ಅಂತ ಹೇಳ್ತಕ್ಕಂಥದ್ದು ಕೇವಲ ಮೃಗಜೀವನ ಆಗಬಾರದು, ಅದರೊಳಗೆ ದೈವಿ ಜೀವನ ಅಂತ ಹೇಳ್ತಕ್ಕಂಥದ್ರೊಳದಕ್ಕೆ ಅವಕಾಶ ಇದೆ. ಆದರೆ ಕೆಲವಾರು ಭಾವನೆಗಳನ್ನು ನಾವು ಅಲ್ಲಿ ಜೋಡಿಸಿಕೊಳ್ಬೇಕಾಗ್ತದೆ. ಯಾವ ಭಾವನೆಯದು? ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಗಂಡ ಪರಸ್ಪರ ನಿಷ್ಠಾವಂತರಾಗಿರ್ತಕ್ಕಂಥದ್ದು. ನಿಷ್ಠಾವಂತರಾದಂತಹ ಪತಿವ್ರತಿಯಾದಂತಹ ಸ್ತ್ರೀ ಹೆಂಡತಿ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಗಂಡ ಪ್ರಪಂಚದಲ್ಲಿ ಎಲ್ಲೇ ಓಡಾಡ್ತಾ ಇರಲಿ ಅವನ ಮನಸ್ಸು ಮಾತ್ರ ತನ್ನ ಹೆಂಡತಿಯಲ್ಲೇ ನೆಟ್ಟಿರ್ತದೆ. ಮನೆಗೆ ಹೋದ ತಕ್ಷಣ ನನಗಾಗಿ ಪರಿತಪಿಸ್ತಕ್ಕಂತಹ, ನನಗಾಗಿ ಹಂಬಲಿಸ್ತಕ್ಕಂತಹ, ನನ್ನನ್ನೇ ಪ್ರೀತಿಸ್ತಕ್ಕಂತಹ ಒಂದು ಜೀವ ಅಲ್ಲಿದೆ ಅಂತನ್ನುವ ಈ ಒಂದು ವಿಶೇಷವಾದ ಮನೋಭಾವ ಅವನಲ್ಲಿ ಅಲ್ಲಿ ಬೆಳೆದಿರುತ್ತದೆ. ಇವಳು ಆ ರೀತಿಯಲ್ಲಿ ಇರುವುದರಿಂದ ಮಾತ್ರವೇ, ಇವಳು ಪತಿವ್ರತ ಶಿರೋಮಣಿ ಆಗಿರುವುದರಿಂದ ಮಾತ್ರವೇ ಅವನಿಗೆ ಆ ಬಗೆಯ ಭಾವನೆ ಬರೋದಕ್ಕೆ ಸಾಧ್ಯವಾಗ್ತದೆ. ನನ್ನವಳೊಬ್ಬಳು, ನನಗಾಗಿ ಮರುಗುತ್ತಕ್ಕಂಥವಳೊಬ್ಬಳು ಇದ್ದಾಳೆ ಅಂತ. ಎಂಥ ಅದ್ಭುತವಾದಂತಹ ಭಾವದ ಆಕರ್ಷಣೆ ಇದು. ಹಾಗೆಯೇ ಭಗವಂತನಿಗಾಗಿ ನಾವು ನಮ್ಮ ಜೀವನವನ್ನು ಸಮರ್ಪಿಸಿಕೊಂಡಾಗ ಭಗವಂತ ಅದೇ ಭಾವನೆಯನ್ನು ತಾಳ್ತಾನೆ, ನನಗಾಗಿ ಮರುಗತಕ್ಕಂತಹ ಜೀವ ಇಲ್ಲೊಂದಿದೆ. ಮನುಷ್ಯರಲ್ಲೇ ಈ ಭಾವ ಬರ್ತದಂತೆ ಭಗವಂತನಿಗೆ ಬರೋದಿಲ್ವೇನು? ಹಾಗೆ ಅವನು ಸತಿವ್ರತನಾಗಿದ್ದ ಪಕ್ಷದಲ್ಲಿ ಹೆಂಡತಿಯಾದವಳು ಮನೆಯೊಳಗೆ ಇದ್ರೂ ಕೂಡ ಅವಳು ಭಾವಿಸ್ತಾಳೆ, ನನ್ನ ಗಂಡ ಎಲ್ಲರಂಥವನಲ್ಲ, ಎಲ್ಲರಂಥವನಲ್ಲ ನನ್ನ ಗಂಡ, ಅವನು ನನ್ನನ್ನು ಮಾತ್ರವೇ ಪ್ರೇಮಿಸ್ತಕ್ಕಂಥವನು. ಸುತ್ತಮುತ್ತ ಎಂಥ ಸ್ತ್ರೀಯರು, ಸುಂದರಿಯಾದಂತಹ ಸ್ತ್ರೀಯರು ಕಣ್ಮುಂದೆ ಬಂದರೂ ಕೂಡ ನನ್ನ ಗಂಡ ಖಂಡಿತವಾಗಿಯೂ ಕೂಡ ಅಲ್ಲಿ ಕಣ್ಣಾಡಿಸ್ತಕ್ಕಂಥವನಲ್ಲ, ಕಣ್ಣಾಯಿಸ್ತಕ್ಕಂಥವನಲ್ಲ. ಅಂತಹ ಅದ್ಭುತವಾದಂತಹ ಗಂಡ ನನಗೆ ಸಿಕ್ಕಿದ್ದಾನೆ ಅಂತ ಹೇಳ್ತಕ್ಕಂತಹ ಒಂದು ಭಾವದಿಂದ ಅವಳು ಮನೆಯಲ್ಲಿ ಅವನಿಗಾಗಿ ಕಾದಿರುತ್ತಾಳೆ. ಈ ಒಂದು ಪರಸ್ಪರ ಪ್ರೇಮ ಅಂತ ಹೇಳ್ತಕ್ಕಂತಹದ್ದು ನಿಷ್ಠೆಯ ಪರಿಣಾಮ. ಯಾವಾಗ ಒಂದು ಜೀವ ಏನಾದರೂ ಮೋಸ ಮಾಡ್ತು ಅಂತ ಹೇಳಿದ್ರೆ ಇನ್ನೊಂದು ಜೀವ ತತ್ತರಿಸಿ ಬಿಡ್ತದೆ. ಗಂಡ ಮೋಸ ಮಾಡಿದ್ರಿಂದಾಗಿ ಹೆಂಡತಿಯ ಮನಸ್ಸೇ ಕಿಟ್ಟ ಹೋಗಿ ಹುಚ್ಚಿಡದಂತಹದ್ದು. ಹೆಂಡತಿ ಮೋಸ ಮಾಡುವುದಂತಂದ್ರೆ ಪರಪುರುಷನ ಒಂದು ಅನುರಾಗವನ್ನು ಬೆಳೆಸಿಕೊಂಡಂತಹ ಸಂದರ್ಭದಲ್ಲಿ ಗಂಡ ಅಂತಹ ತನೋನು ವಿಹ್ವಲನಾಗಿ, ಗಂಡ ಅಂತ ಹೇಳ್ತಕ್ಕಂಥವನು ವಿಹ್ವಲನಾಗಿ ಹೆಂಡಕ್ಕೆ ಮರೆ ಹೋದಂತಹದ್ದು. ಬೇಕಾದಷ್ಟು ಉದಾಹರಣೆಗಳೆಲ್ಲ ಇದೆ. ಯಾತಕ್ಕಿಂತಂದ್ರೆ ವಿಶ್ವಾಸಘಾತಕತನವನ್ನ ಜೀವ ಏಕಾಏಕಿ ಸಹಿಸಿಕೊಳ್ಳೋದಕ್ಕೆ ಸಮರ್ಥವಾಗೋದಿಲ್ಲ. ಜೀವ ವಿಹ್ವಲ ಆಗ್ಬಿಡ್ತದೆ, ಅಯ್ಯೋ ಹೀಗಾಗೋಯ್ತಲ್ಲ. ಜೊತೆಯಲ್ಲಿ ಆ ಪ್ರೇಮಾಭಕ್ತಿಯ ಇನ್ನಷ್ಟು ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಈ ಪ್ರೇಮಾಭಕ್ತಿಯಲ್ಲಿ ಅಹಂಕಾರ ಮಮಕಾರ ಎರಡೂ ಇದೆ. ಯಶೋದೆ ಭಾವಿಸುತ್ತಿದ್ದಳು, ಗೋಪಾಲನ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳದಿದ್ದರೆ ಬೇರೆ ಯಾರು ತಾನೇ ನೋಡಿಕೊಳ್ಳುತ್ತಿದ್ದರು? ನಾನು ನೋಡಿಕೊಳ್ಳದಿದ್ದರೆ ಅವನು ಕಾಯಿಲೆ ಬಿದ್ದು ಬಿಡುತ್ತಾನೆ. ಶ್ರೀಕೃಷ್ಣ ಸಾಕ್ಷಾತ್ ಭಗವಂತ ಅಂತ ಹೇಳ್ತಕ್ಕಂಥ ಬೋಧೆ ಯಶೋದೆಗೆ ಇರಲಿಲ್ಲ. ಎರಡನೆಯದಾಗಿ ಮಮಕಾರ, ಭಗವಂತ ತನ್ನವನು ಅಂತ ಭಾವಿಸ್ತಕ್ಕಂಥದ್ದು, ಇದು ಮಮಕಾರ. ನನ್ನ ಗೋಪಾಲ ಅಂತ ಭಾವಿಸುವಂತಹದ್ದು. ಉದ್ಧವ ಯಶೋದೆಗೆ ತಿಳಿಸಿದ, ತಾಯೇ ನಿನ್ನ ಕೃಷ್ಣ ಸಾಕ್ಷಾತ್ ಭಗವಂತನೇ, ಜಗಚ್ಚಿಂತಾಮಣಿಯೇ, ಆತ ಸಾಮಾನ್ಯ ಮನುಷ್ಯನಲ್ಲ ಅಂತ. ಆಗ ಯಶೋದೆ ಹೇಳಿದ್ಲು, ನೋಡಿಲಿ ನಾನು ಕೇಳಿದ್ದು ನಿಮ್ಮ ಚಿಂತಾಮಣಿಯ ವಿಷಯ ಅಲ್ಲ, ನನ್ನ ಗೋಪಾಲ ಹೇಗಿದ್ದಾನೆ ಎಂಬುದಾಗಿ. ಚಿಂತಾಮಣಿಯನ್ನಲ್ಲ, ನನ್ನ ಗೋಪಾಲನನ್ನ. ಅಹಂಕಾರ ಮಮಕಾರ, ಅಹಂಕಾರವನ್ನು ಮಾಡಲೇಬೇಕಾದಂತಹ ಸಂದರ್ಭ ಬಂತು ಅಂತಂದ್ರೆ ಭಗವಂತನೇ ನನ್ನವನು ಅಂತ ಹೇಳ್ತಕ್ಕ, ನನ್ನ ಭಗವಂತ ಅವನು, ನನ್ನ ಗೋಪಾಲ ಅಂತ ಹೇಳ್ತಕ್ಕಂತಹ ಒಂದು ಭಾವನೆ. ಅವನು ನನ್ನವನು, ಅವನನ್ನು ನಾನು ನೋಡಿಕೊಳ್ಳದೇ ಇದ್ರೆ ಹೇಗಾಗುತ್ತೆ? ನಾನು ಅವನ ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು. ಭಗವಂತ ಹೇಳ್ತಾನೆ ಭಕ್ತನ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತ ಅನ್ನೋದಾಗಿ. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಭಕ್ತ ಆದವನು ಏನ್ ಹೇಳ್ತಾ ಇದ್ದಾನೆ, ಭಗವಂತ ಅವನು ಭಗವಂತ ಅಂತ ಕರೆಯುವುದಿಲ್ಲ, ನನ್ನ ಕೃಷ್ಣ ಅಂತ, ನನ್ನ ಗೋಪಾಲ, ನನ್ನ ಬಾಲಗೋಪಾಲ, ನನ್ನ ಮಗು ಗೋಪಾಲ. ಅವನನ್ನು ನಾನು ನೋಡ್ಕೊಳ್ಳದೆ ಇದ್ರೆ ಬೇರೆ ಯಾರು ನೋಡ್ಕೊಳ್ತಾರೆ? ನಾನು ಒಂದ್ ವೇಳೆ ನೋಡ್ಕೊಳ್ಳದೆ ಹೋದ್ರೆ ಅವನ ಕಾಯಿಲೆಗೆ ಬಿದ್ದಾನು. ಇದು ನಾನು ನಾನು ಅಂತ ಹೇಳ್ತಕ್ಕಂಥ ಅಹಂಕಾರವನ್ನು ಭಗವಂತನಿಗೆ ಇಡ್ತಕ್ಕಂಥ ಇದೊಂದು ಪ್ರೇಮಾಭಕ್ತಿಯ ವಿಶಿಷ್ಟವಾದ ಲಕ್ಷಣ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಪ್ರೇಮಾಭಕ್ತಿ ಅಂತ ಹೇಳ್ತಕ್ಕಂಥದಕ್ಕಿಂತ ದೊಡ್ಡ ಭಕ್ತಿಯೇ ಇಲ್ಲ ಇನ್ನು. ಅನುರಾಗ ಭಕ್ತಿ, ರಾಗಭಕ್ತಿ ಅದು, ಪ್ರೇಮಾಭಕ್ತಿ. ಈ ಭಕ್ತಿಯ ಒಂದು ವರ್ಣನೆಯನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಅಹಂಕಾರದಲ್ಲೂ ಕೂಡ ಪ್ರೇಮ ಇರ್ತದೆ, ಮಮಕಾರದಲ್ಲೂ ಕೂಡ ಪ್ರೇಮ ಇರಬಹುದು ಅಂತನ್ನೋದಕ್ಕೆ ಆ ಉದಾಹರಣೆಯನ್ನು ಕೊಟ್ಟು ಬಳಿಕ ಹೇಳ್ತಾರೆ, ಗೋಪಿಯರದು ಎಂಥ ನಿಷ್ಠೇ. ಅವರು ಮಥುರೆಗೆ ಹೋಗಿ ದ್ವಾರಪಾಲಕರನ್ನ ಬಹಳವಾಗಿ ಬೇಡಿಕೊಂಡು ಸಭಾಮಂದಿರವನ್ನು ಪ್ರವೇಶ ಮಾಡಿದರು. ದ್ವಾರಪಾಲಕ ಅವರನ್ನ ಶ್ರೀಕೃಷ್ಣನ ಹತ್ತಿರಕ್ಕೆ ಕರೆದುಕೊಂಡು ಹೋದ. ಆದರೆ ಅಲ್ಲಿ ರುಮಾಲು ಸುತ್ತಿರುವಂತಹ ಶ್ರೀಕೃಷ್ಣನನ್ನು ಕಂಡು ತಲೆ ತಗ್ಗಿಸಿ ತಮ್ಮೊಳಗೇ ಮಾತನಾಡಿಕೊಳ್ಳಲಾರಂಭಿಸಿದರು. ಈ ತಲೆಗೆ ರುಮಾಲು ಸುತ್ತಿಕೊಂಡು ಕುಳಿತಿದ್ದಾನಲ್ಲ ಇವನಾರಪ್ಪ, ಇವನೊಡನೆ ಮಾತುಕತೆ ಆಡಿ ಕೊನೆಗೆ ನಾವು ಶ್ರೀಕೃಷ್ಣನಲ್ಲಿ ಇಟ್ಟಿರುವಂತಹ ನಿಷ್ಠಾಭಕ್ತಿಯನ್ನು ಕಳೆದುಕೊಳ್ಳೋಣವೇ. ಪೀತಾಂಬರಧಾರಿಯಾದಂತಹ ನವಿಲುಗರಿಯ ಕಿರೀಟ ಧರಿಸಿರುವಂತಹ ನಮ್ಮ ಪ್ರಾಣವಲ್ಲಭ ಶ್ರೀಕೃಷ್ಣನಲ್ಲಿ ನೋಡಿದ್ರು. ಗೋಪಿಯರ ನಿಷ್ಠೆ ಎಷ್ಟು ಅದ್ಭುತವಾದದ್ದು, ಬೃಂದಾವನದ ಭಾವ ಬಹಳ ವಿಶೇಷವಾದದ್ದು. ಕೇಳಿದ್ದೇನೆ, ದ್ವಾರಕೆಯ ಜನರು ಅರ್ಜುನನ ಸಖನಾದ ಶ್ರೀಕೃಷ್ಣನನ್ನು ಮಾತ್ರ ಪೂಜಿಸುತ್ತಾರೆ, ರಾಧೆಯನ್ನು ತಿರಸ್ಕರಿಸುತ್ತಾರೆ ಎಂಬುದಾಗಿ ಅಂತ ಶ್ರೀರಾಮಕೃಷ್ಣ ಹೇಳಿದಾಗ ಒಬ್ಬ ಭಕ್ತ ಹೇಳಿದ, ಯಾವುದು ಒಳ್ಳೆಯದು, ಜ್ಞಾನ ಮಿಶ್ರಿತ ಭಕ್ತಿಯೋ ಪ್ರೇಮ ಭಕ್ತಿಯೋ? ಆಗ ಶ್ರೀರಾಮಕೃಷ್ಣ ಎಂದರು, ಭಗವಂತನಲ್ಲಿ ಅತ್ಯಂತ ಗಾಢವಾದ ಭಕ್ತಿ ಅಂದರೆ ಆತ ತನ್ನವನೇ ಎಂಬ ಜ್ಞಾನ ಉಂಟಾಗದವರೆಗೆ ಪ್ರೇಮ ಭಕ್ತಿ ಉಂಟಾಗುವುದಿಲ್ಲ. ಭಗವಂತನಲ್ಲಿ ಅತ್ಯಂತ ಗಾಢವಾದ ಭಕ್ತಿ ಅಂದರೆ ಆತ ತನ್ನವನೇ ಎಂಬ ಜ್ಞಾನ ಉಂಟಾಗದವರೆಗೆ ಪ್ರೇಮ ಭಕ್ತಿ ಉಂಟಾಗುವುದಿಲ್ಲ. ಒಂದು ಕತೆ ಕೇಳು. ಮೂರು ಜನ ಸ್ನೇಹಿತರು ಒಂದು ಕಾಡಿನಲ್ಲಿ ಹೋಗ್ತಿದ್ರು. ಇದ್ದಕ್ಕಿದ್ದಂತೆ ಒಂದು ಹುಲಿ ಅಡ್ಡವಾಯಿತು. ಒಬ್ಬ ಹೇಳಿದ, ಗೆಳೆಯರೇ ನಮ್ಮ ಗತಿ ಮುಗಿಯಿತು. ಎರಡನೇ ಅವನು ಹೇಳಿದ, ಹಾಗೇಕೆ ಹೇಳುತ್ತೀಯೇ, ನಮ್ಮ ಗತಿ ಏಕೆ ಮುಗಿದು ಹೋದೀತು? ಬನ್ನಿ, ಭಗವಂತನನ್ನು ಪ್ರಾರ್ಥಿಸೋಣ. ಮೂರನೆಯವನು ಹೇಳಿದ, ಇದಕ್ಕೆಲ್ಲ ಭಗವಂತನಿಗೆ ಏಕೆ ಕಷ್ಟ ಕೊಡಬೇಕು? ಬನ್ನಿ, ಈ ಮರ ಹತ್ತಿ ಬಿಡೋಣ. ಶ್ರೀರಾಮಕೃಷ್ಣ ಮುಂದುವರೆದು ಹೇಳ್ತಾರೆ, ನಮ್ಮ ಗತಿ ಮುಗಿಯಿತು ಎಂದು ಹೇಳಿದವನಿಗೆ ಗೊತ್ತಿಲ್ಲ ಭಗವಂತ ನಮ್ಮ ರಕ್ಷಕ ಎಂಬುದು. ಭಗವಂತನನ್ನು ಪ್ರಾರ್ಥಿಸೋಣ ಎಂಬುದಾಗಿ ಹೇಳಿದವ ಜ್ಞಾನಿ. ಆತನಿಗೆ ಗೊತ್ತಿದೆ ಭಗವಂತ ಸೃಷ್ಟಿ ಸ್ಥಿತಿ ಪ್ರಳಯ ಮಾಡುತ್ತಾನೆ ಎಂಬುದಾಗಿ. ಆದರೆ ಯಾರು ಇದಕ್ಕೆಲ್ಲ ಭಗವಂತನಿಗೇಕೆ ಕಷ್ಟ ಕೊಡಬೇಕು, ಬನ್ನಿ ಈ ಮರ ಹತ್ತಿ ಬಿಡೋಣ ಎಂಬುದಾಗಿ ಹೇಳಿದನೋ ಆತನ ಹೃದಯದಲ್ಲಿ ಪ್ರೇಮ ಅಂಕುರಿಸಿದೆ, ಪ್ರೀತಿ ಹುಟ್ಟಿದೆ. ಪ್ರೇಮದ ಸ್ವಭಾವವೇ ಅಂಥದು, ಅದು ತನ್ನ ಪ್ರೀತಿ ಪಾತ್ರನಿಗಿಂತ ತಾನೇ ಬಲಶಾಲಿ ಎಂಬುದಾಗಿ ಭಾವಿಸುವಂತೆ ವ್ಯಕ್ತಿಯನ್ನು ಪ್ರೇರೇಪಿಸುತ್ತದೆ. ಪ್ರೀತಿ ಪಾತ್ರನಿಗೆ ಯಾವ ತೊಂದರೆಯೂ ಆಗದ ರೀತಿಯಲ್ಲಿ ನೋಡಿಕೊಳ್ಳುತ್ತಾನೆ. ತನ್ನ ಪ್ರೀತಿ ಪಾತ್ರನ ಕಾಲಿಗೆ ಒಂದು ಮುಳ್ಳು ಮುರಿದರೂ ಕೂಡ ಅವನಿಗೆ ದುಃಖವಾಗುತ್ತದೆ, ಅದರ ಕುರಿತಾಗಿಯೇ ಹಗಲು ಇರುಳು ಚಿಂತೆ ಹುಟ್ಟಿಕೊಳ್ಳುತ್ತದೆ ಅಂತನ್ನುವ ಮಾತನ್ನ ಶ್ರೀರಾಮಕೃಷ್ಣ ಹೇಳಿ ಈ ಒಂದು ಶುದ್ಧ ಪ್ರೇಮದ ಶುದ್ಧ ಪ್ರೀತಿಯ ಲಕ್ಷಣವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಇವತ್ತಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.